ಪ್ರೊಫೆಸರ್ ಬಿಪಿ ಹೂಗಾ. ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರಾದ ಭೀಮರಾವ್ ಆರ್ ಕೊಟ್ಟರ್ಗಿ. ಉಪನ್ಯಾಸ, ದೇಶಭಕ್ತಿ ಗೀತೆ, ಸ್ವಾತಂತ್ರ್ಯದ ಸ್ಮರಣೆ ಹೀಗೆ ವೈವಿಧ್ಯಮಯವಾಗಿ ನೇರ ಪ್ರಸಾರದಲ್ಲಿ ಬಿತ್ತರವಾಗಲಿದೆ. ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಕಲಬುರಗಿ ಆಕಾಶವಾಣಿ ಕೇಂದ್ರದ ಮಹೋನ್ನತ ಕಾಣಿಕೆ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಇಂದಿನವರೆಗಿನ ಇತಿಹಾಸದ ಪುಟಗಳ ಪುನರ್ಮನನ, ದಾಖಲೀಕರಣ. ತಪ್ಪದೇ ಆಲಿಸಿ ಬ್ರಿಟಿಷರ ಆರ್ಥಿಕ ಮತ್ತು ಶೈಕ್ಷಣಿಕ ನೀತಿಗಳು ಹಾಗೂ ಪರಿಣಾಮಗಳು. ವಿಶೇಷ ಉಪನ್ಯಾಸ ನೇರ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 10:30-11:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಲ್ಯಾಣ ಕರ್ನಾಟಕ ಕೃಷಿ ಮಾನವ ಸಂಪನ್ಮೂಲ ಮತ್ತು ಸಾಂಸ್ಕೃತಿಕ ಸಂಘ ಕಲಬುರಗಿ. ಈಗ ಚಂದ್ರಶಾ ಏಕ್ಲೂರ್ ಮತ್ತು ಸಂಗಡಿಗರಿಂದ ಭಜನೆ ಪದ ಮೂಡಿ ಬರ್ತದ. ಹಗಲು ವಿರಳು ಹಾಲು ಗರ್ವ ಒಂದೇ ಸೌವನು ಹೈನಾ ವಣ್ಣ ನೋಡಿ ಲವಣೆ ಬಲ್ಲ ಇದೇ ಕಲಾವಿದರಿಂದ ಇನ್ನೊಂದು ಭಜನೆ ಪದವನ್ನ ಕೇಳೋಣಂತ. ಎಷ್ಟು ದಿನ ಇಲ್ಲೇ ಇರತ್ತಿ ನಿನ್ನ ಮನೆ ಬ್ಯಾರೈತಿ, ಎಷ್ಟು ದಿನ ಇಲ್ಲೇ ಇರತ್ತಿ ನಿನ್ನ ಮನೆ ಬ್ಯಾರೈತಿ. ಬ್ಯಾರೈತಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೈತಿ. ಬಣ್ಣದ ಮನೆಯ ಕಡಸಿದಿ ಜೋರ, ಬಂದರ ಧನ ಇಲ್ಲಂತೀ